ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನ ಪ್ರಸಾರವಾಯಿತು. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಗೆ ಭೇಟಿ ನೀಡಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಗೆ ಭೇಟಿ ನೀಡಿ. ಈಗ ಕೇಳಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಸೋಮೇನಹಳ್ಳಿಯ ಹಿರಿಯ ಕೃಷಿಕರಾದಂತಹ HS ಸ್ವಾಮಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನ ಯಾವ ರೀತಿ ಅಳವಡಿಸಿಕೊಂಡು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ವಾಮಿಯವರೇ. ನಮಸ್ತೆ ಸರ್. ಸ್ವಾಮಿಯವರೇ, ಹೇಳ್ರಿ, ಎಷ್ಟು ವರ್ಷ ವಯಸ್ಸು ನಿಮ್ಗೀಗ? ನನಗೀಗ 75. 75 ವರ್ಷ. ಈಗ 75 ವರ್ಷ ಆದ್ರೂ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಯಾಕೆ ಬಂತು ನಿಮಗೆ? ಹಿಂದಿನಿಂದಲೂ ನಾವು ಕೃಷಿಯನ್ನೇ ಮಾಡ್ಕೊಂಡ್ಬಂದಿರೋದು ಸರ್. ಆ ಕೃಷಿಯಲ್ಲಿರುವಂತ ಸಂತಸ, ಆರೋಗ್ಯ ಬೇರೆ ಯಾವುದರಲ್ಲೂ ಇರೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ 16 ವರ್ಷದಿಂದ ಕೃಷಿ ಮಾಡ್ಕೊಂಡ್ ಬಂದ. ಈಗ 16 ವರ್ಷದಿಂದ ನೀವು ಕೃಷಿ ಬದುಕನ್ನ ಮಾಡಿಕೊಂಡು ಬಂದಂತವರು, ಅಂದ್ರೆ ನಿಮ್ಮ ಒಂದು ಕಾಲದಲ್ಲಿ ಕೃಷಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ಹೇಳಿ. ನಮ್ಮ ಕಾಲದಲ್ಲಿ ಸಹ ನಂದು 60 ಹಸುಗಳಿತ್ತು, ಎತ್ತು ಹಸುಗಳೆಲ್ಲ. ನಾವು ಪೂರ್ತಿ ನಂದು ಸುಮಾರು 25 ಎಕರೆ ಎಲ್ಲ ಪೂರ್ತಿ ಸಾವಯವದಲ್ಲೇ ಮಾಡ್ತಿದ್ದು ಮೊದಲು. ಇತ್ತೀಚೆಗೆ ಬರ್ತಾ ಬರ್ತಾ ಬರ್ತಾ ಹಸಿರು ಕ್ರಾಂತಿ ಅಂತ ಏನ್ ಮಾಡಿರು, ಅವಾಗಿನಿಂದ ಆಹಾರದ ಕೊರತೆ ಅಂತ ಮಾಡಿದಾಗ ಆ ನಡುವೆ ನಾನು ಕೂಡ ಒಂದ 3-4 ವರ್ಷ ರಾಸಾಯನಿಕಕ್ಕೆ ಇಳಿದೆ. ರಾಸಾಯನಿಕ ಇಳಿದು ಬಹಳ ಒಂದು ರಾಸಾಯನಿಕ ಗೊಬ್ಬರ ಹಾಕಿ ಹೆಚ್ಚಿನ ಬೆಳೆಯನ್ನು ಬೆಳೆದು ಆ ರಾಸಾಯನಿಕ ಕೃಷಿನಲ್ಲೂ ಕೂಡ ಪ್ರಶಸ್ತಿ ಅಂತ ತಗೊಂಡೆ ನಾನು. ತದನಂತರ ಅದು ನನಗೆ ನೋಡ್ತಾ ಅದು ಯಾಕೋ ಆದಷ್ಟು ಸರಿಯಾಗ್ಲಿಲ್ಲ. ಔಷಧಿ ಇವು ಎಲ್ಲ ಹೊಡೆದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತು. ಆ ಇದರಿಂದ ನಾನು ಅಲ್ಲಿಂದಲೇ ಕಡಿಮೆ ಮಾಡ್ಕೊಂಡು ಮತ್ತೆ ಎಲ್ಲ ಸ್ವಲ್ಪ ದಣಗಳು ಎಲ್ಲ ಕಟ್ಟಿಕೊಂಡು ಎರಡನ್ನೂ ಬಳಸ್ತಾ ಮಾಡ್ಕೊಂಡ್ಬಂದಿದ್ದೆ. ಆ ರಾಸಾಯನಿಕ ಕಮ್ಮಿ ಮಾಡಿ ತದನಂತರ ಸ್ವಲ್ಪ ಇನ್ನು ನಾನು ಮುಂದುವರೆದ ಮೇಲೆ ಅದು ಬಹಳ ಕೆಟ್ಟದು ಅನ್ನೋದ ಒಂದು ಆಲೋಚನೆ ಬಂದು ಸುಮಾರು ಈಗ 12-13 ವರ್ಷದಿಂದ ಪೂರ್ತಿ ನಾನು ಸಾವಯವ ಕೃಷಿಕನಾಗಿ ಆ ಸಾವಯವ ಕೃಷಿಯಲ್ಲಿ ತಾಲೂಕು ಪ್ರಶಸ್ತಿ ಮತ್ತು ಸಮಗ್ರ ಕೃಷಿಯಲ್ಲಿ ಕೂಡ ನನಗೆ ಕೃಷಿಯಿಂದ ಬೊಬ್ಬೂರು ಫಾರ್ಮ್ ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟರು. ಅದನ್ನೇ ಈಗ ಅಳವಡಿಸಿಕೊಂಡು ನಾನು ಈಗ ಸದ್ಯಕ್ಕೆ ನಾನು ಕೃಷಿ ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ರೈತರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸನ ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ಕಡೆನೂ ಕೂಡ ನಾನು ರೈತರಿಗೆಲ್ಲ ಆದಷ್ಟು ರಾಸಾಯನಿಕ ಕೃಷಿಯನ್ನು ಬಿಟ್ಟು ಈಗಾಗಲೇ ನಮ್ಮ ಭೂಮಿ ಹಾಳಾಗಿಬಿಟ್ಟಿದೆ, ಎಲ್ಲರ ಆರೋಗ್ಯನೂ ಹಾಳಾಗಿದೆ ಅಂದ್ರೆ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಇವತ್ತು ಬಿಪಿಗಳು, ಶುಗರ್ಗಳು, ಹೃದಯ ಕಾಯಿಲೆಗಳು ಅನೇಕ ಕಾಯಿಲೆಗಳು ಬರ್ತಾ ಇದೆ. ನಮ್ಮ ತಾಯಿ ಹೇಳ್ತಿತ್ತು, ನನ್ನ ಎರಿಗೆ ಆದಾಗ ಅದು ಸುಮಾರು ನಮ್ಮ ಕಲ್ಬಾವಿಂದ ನೀರು ಇರಬೇಕು, ಸುಮಾರು ಒಂದು 20-30 ಅಡ್ಡೆ ನೀರು ಹೊತ್ತು ಒಂದು 5 ಸೇರು ರಾಗಿ ಬೀಸಿ ರಾತ್ರಿ ನನಗೆ ಜನನಾಯ್ತಂತ ನಂದು ಹುಟ್ಟಿದಂತೆ. ಅದನ್ನ ನಮ್ಮ ತಾಯಿ ಹೇಳ್ತಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿರಿ, ನಮ್ಮ ಸುಮಾರು 90% ಹೆಣ್ಣು ಮಕ್ಕಳು ಸಿಜೇರಿಯನ್ ನೆಲದಲ್ಲೇ ಎರಿಗೆ ಆಗೇ ಇಲ್ಲ. ಅವಾಗ ಆಲೋಚನೆ ಮಾಡಿ ಯಾಕೆ ಹಿಂಗಾಯ್ತು ಅಂದಾಗ ಫಸ್ಟ್ ನಮ್ದು ಎಲ್ಲಿ ಆರೋಗ್ಯ ಕೆಡ್ತು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನಾವು ಮೊದಲನೇದಾಗಿ ನಮ್ಮ ಭೂಮಿ ತಾಯಿ ಆರೋಗ್ಯವನ್ನು ಹಾಳು ಮಾಡಿದ್ವಿ. ರಾಸಾಯನಿಕ ಹಾಕಿ ಔಷಧಿಗಳು ನೋಡಿದ್ವು, ಇಡೀ ನಮ್ಮ ಭೂಮಿಯಲ್ಲಿರತಕ್ಕಂಥ ಜೀವಾಣುಗಳೆಲ್ಲವೂ ಕೂಡ ಈಗ ನಾಶವಾಗ್ಬಿಟ್ಟು ಆಹಾರದಿಂದ ಹಿಡಿದು ಹಾಲಿನವರೆಗೂ ಕೂಡ ಇವತ್ತು ವಿಷಯ ಆಗಿದೆ. ಅದನ್ನ ಕುಡಿದು ಈ ತರ ನಮ್ದು ಆರೋಗ್ಯ ಎಲ್ಲ ಹಾಳಾತು ಅನ್ನೋದೊಂದು ಯೋಚನೆ ಮಾಡಿ ಅವತ್ತಿನಿಂದ ನಾನು ಬಹಳ ಒಂದು ಸಾವಯವ ಕೃಷಿಯನ್ನು ಮಾಡಿ ಇವತ್ತು ಖಂಡಿತ ನಮ್ಮ ಸಾವಯವದ ಆದಾಯ ಎಷ್ಟು ಬಂತು ಏನಾತಂದಕ್ಕಿಂತಲೂ ಇಡೀ ನಮ್ಮ ಕುಟುಂಬ, ನಮ್ಮ ಮೊಮ್ಮಕ್ಕಳಿರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಕೂಡ ಬಹಳ ತುಂಬಾ ಒಂದು ಆರೋಗ್ಯವಂತರಾಗಿ. ನನಗೀಗ 75 ಬಿತ್ತು, ಈಗ 75 ಬಿದ್ದರೆ ನಾನು ಇವತ್ತಿನವರೆಗೂ ಸಹ ಆಸ್ಪತ್ರೆ ಕಂಡಿಲ್ಲ, ಇಂಜೆಕ್ಷನ್ ತಗೊಂಡಿಲ್ಲ, ಬಿಪಿ ಶುಗರ್ ಏನೇನು ಆ ಕಾಯಿಲೆ ಗೊತ್ತೇ ಇಲ್ಲ. ಅಂದ್ರೆ ಅಷ್ಟೊಂದು ಆರೋಗ್ಯ, ಅಷ್ಟೊಂದು ಆರೋಗ್ಯ ಐತಿ. ಅದು ಮೇನ್ ನಮ್ಮ ಆದಾಯಕ್ಕಿನಲ್ಲಿ ಇಷ್ಟು ಆರೋಗ್ಯವನ್ನು ಕಾಪಾಡಿದಿರೋದು. ಸುಮಾರು ನಾವು ರಾಸಾಯನಿಕ ಇವತ್ತು 100 ಚೀಲ ರಾಗಿ ಬೆಳಿಬಹುದು, 100 ಚೀಲ ರಾಗಿ ಬೆಳೆದು ಅಷ್ಟು ದುಡ್ಡು ತಗೊಂಡು ಸುಮಾರು ನಾವು ಒಂದು 10-15 ಜನ ನಾವು ಕುಟುಂಬದಾಗಿದ್ದೀವಿ, ನಾವು ಆಸ್ಪತ್ರೆಗೆ ಸುಮಾರು 100,000 ರೂಪಾಯಿ ಹಾಕಿಬಿಡ್ತೀವಿ. ಅದು ನಮಗೆ ಆ ದುಡ್ಡು ಇಲ್ತ, ಅದು ನಮಗೆ ಆದಾಯದ ಕಡೆಗೆ ಸೇರುತ್ತೆ ಮೂಲ. ಯಾಕೆಂದ್ರೆ ಅದನ್ನು ನಾವು ಯೋಚನೆ ಮಾಡಬೇಕು. ಆಮೇಲೆ ನಮ್ಮ ಸಾವಯವ ಕೃಷಿಯಲ್ಲಿ ಖರ್ಚು ಕಡಿಮೆ ಸರ್. ನಾನೀಗ 2ನೇ ವರ್ಷದಲ್ಲಿ 200 ಗುಣಿ ಬಾಳೆ ಹಾಕಿದ್ದೆ, ಆ ಬಾಳೆಗೆ ಸುಮಾರು 8,000 ಖರ್ಚು ಮಾಡಿದ್ದೆ ನಾನು. 8,000 ಖರ್ಚು ಮಾಡಿ 80,000 ರೂಪಾಯಿ ಆದಾಯ ತೆಗೆದೆ. ಅದೇ ನಾವು 100,000 ಖರ್ಚು ಮಾಡಿ 2,00,000 ಆದಾಯ ತೆಗೆದ್ರೆ ಅದೇ ಪ್ರಯೋಜನ ಆಗಲ್ಲ. ತೋಟದಲ್ಲೇ ಮನೆ ಮಾಡ್ಕೊಂಡಿನಿ. ಇನ್ನೊಂದು 25 ಎಕರೆ ಬೇರೆ ಬೇರೆ ಕಡೆ ಎಲ್ಲ ಇದೆ, ಅಲ್ಲೆಲ್ಲರನ್ನು ಮಾಡಿದ್ದೀನಿ. ಅಲ್ಲಿ ನಂದು ತೋಟ 2 ಎಕರೆ ಜಮೀನಿನಲ್ಲಿ, 1/2 ಎಕರೆ ನಂದು ಮನೆ ವಾಸದ ಮನೆ, ದನಕ್ಕೆ ಕೊಟ್ಟಿಗೆ ಕಾಯಿ ಸಡ್ಡೆ ಎಲ್ಲ ಹೋಗಿ, ಇನ್ನು 1.5 ಎಕರೆಯಲ್ಲಿ ಈಗ ಕೃಷಿ ಮಾಡಿದೀನಿ. ಅಲ್ಲಿ 1.5 ಎಕರೆಯಲ್ಲಿ ಅಡಿಕೆ, ತೆಂಗು, ಒಂದು 25 ಮಾವು, ಆಮೇಲೆ ಅದ್ರ ಜೊತೆಗೆ ಮನೆ ಬಳಕೆಗೆ ರಾಗಿ, ಮಧ್ಯದಲ್ಲಿ ರಾಗಿ ಸಾವೆ ಎಲ್ಲ ಬೆಳ್ಕೊಂಡ್ಬಿಡ್ತೀನಿ ಗುಣಿ ಗುಣಿಗೆ ಹಾಕಿ. ಭತ್ತವನ್ನು ಕೂಡ ಅದರಲ್ಲೇ ಬೆಳಿತೀವಿ. ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ದವಸ ಧಾನ್ಯ ತರಕಾರಿ ಎಲ್ಲವನ್ನು ಅದರಲ್ಲೇ ಬೆಳ್ಕೊಂಡು. ಅದು ಈಗಾಗಲೇ ನಾನು ದನ ಧಾನ್ಯ ಕ್ಷೇತ್ರ ಅಂತ, ಅದು ದನ ಮತ್ತು ಧಾನ್ಯ. ದನ ಅಂದ್ರೆ ಹಣ, ಹಣ ಹೆಂಗೆ ನಾವು ಪಡಿಬೇಕು, ಹಾಗೆ ನಮ್ಮ ಸಂಸಾರಕ್ಕೆ ಬೇಕಾದಂತ ಒಂದು ದವಸಗಳನ್ನು ಹೆಂಗೆ ನಾವು ಅಷ್ಟೇ 1.5 ಎಕರೆಯಲ್ಲಿ ಹೆಂಗೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಅನೇಕ ಕಡೆ ನಾನು ಓಡಾಡಿ ನಮ್ಮ ರೈತರನ್ನ ಸಂಪರ್ಕ ಮಾಡಿ ಯಾರ್ಯಾರು ಏನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬಬ್ಬೂರ್ ಫಾರಂನಲ್ಲಿ ಕೂಡ ನನಗೆ ಸುಮಾರು 5-6 ತಿಂಗಳಿಗೂ ಮೇಲೆ ಮೇಲೆ ಕರೆದು ಅಲ್ಲಿ ಕೂಡ ನನಗೆ ಕೃಷಿ ವಿಜ್ಞಾನಿಗಳು ಬಹಳಷ್ಟು ತರಬೇತಿ ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ನಾನು ಕೇಳುವರನ್ನ ನೆನೆಸ್ಕೊಂತಾ ಇದ್ದೀನಿ. ನಮ್ಮ ಓಂಕಾರಪ್ಪರ್ ಇರ್ಬೋದು, ಇಲ್ಲ ಲತಾ ಕುಲಕರ್ಣಿ ಅವರು, ರಾಮಚಂದ್ರ ರೆಡ್ಡಿ ಅವರು, ಸರ್ವಜ್ಞ ಸಾಲಿಮಠರ್ ಅವರು, ಈ ಅನೇಕ ನಮಗೆ ಅಲ್ಲಿ ಕೃಷಿ ತಜ್ಞರು ಈಗೆಲ್ಲ ಮಾಡಬೇಕು ಅಂತ ನನಗೆ ಬಹಳಷ್ಟು ತರಬೇತಿ ಸಾವಯವದಲ್ಲಿ ಕೊಟ್ಟು ಇವತ್ತು ಈ ಒಂದು ಸಾವಯವ ಕೃಷಿಕನ್ ಮಾಡಿದ್ದಾರೆ ಅಂದ್ರೆ ಇವತ್ತು ನಮ್ಮ ಬಬ್ಬೂರು ಕೃಷಿ ಕೇಂದ್ರ ಮತ್ತು ನಮ್ಮ ತಾಲೂಕಿನ ಕೃಷಿ ಒಂದು ಇಲಾಖೆ ಅಂತ ನಾನು ಹೇಳಕ್ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಅವರ ಮಾರ್ಗದರ್ಶನವನ್ನು ತಗೊಂಡು ನಾನು ಈ ಒಂದು ಕೆಲಸವನ್ನ, ಯಾಕೆಂದ್ರೆ ನಾನು ಅಂತ ಓದಿ ವಿದ್ಯಾವಂತ ಅಲ್ಲ, SLC ಫೇಲ್ ಆಗಿ 16 ವರ್ಷಕ್ಕೆ ನಾನು ದನಕಾದ 40 ಹಸುಗಳನ್ನು ಕಾಯ್ಕೊಂಡಿದ್ದೇನೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಖಂಡಿತ ನಾನು ಸಾಧನೆ ಮಾಡಿ ನಾನು ಒಂದು ನನ್ನ ಮನಸ್ಸಿಗೆ PhD ಮಾಡಿದೀನಿ ಅಂತ ಒಂದು ಹೆಮ್ಮೆ ಇದೆ ನನಗೆ. ಹೇಗೆ ಮಾಡಿದ್ದೀನಿ ನಾನು ಅಂದ್ರೆ, ತೆಂಗು ಫಸ್ಟ್ ಮಾಡಿದ್ದೀನಿ, ತೆಂಗಿನ ಮಧ್ಯದಲ್ಲಿ ಒಂದು 8-8 ಅಡಿಗೆ ಅಡಿಕೆ ಮಾಡಿದ್ದೀನಿ, 25-8 ಅಡಿ ಅಂತರದಲ್ಲಿ ತೆಂಗು ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯ ಮತ್ತು ಬದುಗಳಲ್ಲಿ ಮಾವು ಹಚ್ಚಿದ್ದೀನಿ, ಒಂದು 20 ಮಾವಿನ ಗಿಡಗಳಿದಾವೆ. ರಸ್ಪುರಿ, ಸೇಂದೂರ, ಆಮೇಲೆ ಬಾದಾಮಿ, ಮಲ್ಲಿಕಾ, ಹೀಗೆ ನಾನಾ ರೀತಿ ಮಾವಿನ ಗಿಡ ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ. ಆ ಹಣ್ಣಿನ ಗಿಡಗಳಿಂದ ನನಗೆ ಸುಮಾರು 40-50 ಸಾವಿರ ರೂಪಾಯಿ ನನಗೆ ಒಂದು ವರ್ಷಕ್ಕೆ ಆದಾಯ ಬರ್ತೈತಿ. ಹಣ್ಣಿನ ಖರ್ಚಿಲ್ದೆ ನಾವೇನು ಔಷಧಿ ಸ್ಪ್ರೇನೆ ಮಾಡಕ್ ಹೋಗಲ್ಲ. ಆಮೇಲೆ ಔಷಧಿ ಎಲ್ಲ ಸ್ವಂತ ಮಾಡ್ಕೊಂತಿದ್ದೀನಿ. ನಾನು ಗೊಬ್ಬರನು ಸ್ವಂತೆ, ಪೊಟ್ಯಾಶ್ ಹೆಂಗ್ ಮಾಡೋದು, ಪೊಟ್ಯಾಶ್ ಏನ್ ಮಾಡ್ತೀನಿ, ನಮ್ದು ಒಲೆದೆಲ್ಲ ಬೂದಿ ಸಿಗ್ತೈತಿ, ಆ ಬೂದಿ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ತೊಟ್ಟಿಗಳು ಮಾಡಿದೀನಿ. ಆ ತೊಟ್ಟಿನಲ್ಲಿ ಆ ಬೂದಿ ಮತ್ತು ಮರಳನ್ನ ಹಾಕಿಬಿಡೋದು. ಅದಕ್ಕೆ ನಮ್ಮ ಗೋಮೂತ್ರ, ಹಳ್ಳಿಕಾರ ಹಸುಗಳು 8 ಹಸುದಾವ್ ನನ್ನ ಹಳ್ಳಿಕಾರ, ಆ ಗೋಮೂತ್ರವನ್ನು ಡೈಲಿ ಹಾಕೊಂಡ್ಬರ್ತೀನಿ. ಅದಕ್ಕೆ ಆ ಡೈಲಿ ಹಾಕಿ ಹಾಕಿ ಅದು ಪೂರ್ತಿ ಗಂಜಲ ನೀರಿ ಮೇಲೆ ಗಂಜಲ ನಿಲ್ಲಬೇಕು, 1-3 ಇಂಚು ಕುಡಿದಂಗೆ ಆಗ್ಬೇಕು. ಅದನ್ನ ಹಾಗೆ ಬಿಟ್ಬಿಟ್ರೆ 1 ವಾರ 15 ದಿವಸ ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಎಲ್ಲ ಚೀಲ ಮಾಡಿಕೊಂಡ್ಬಿಡ್ತೀನಿ. ಅದು ಅದು ಪೊಟ್ಯಾಶಿಯಂ ಮತ್ತು ರಂಜಕ ರೆಡಿ ಆಯ್ತು. ಇನ್ನು ನಾನು ಸಾರ್ವಜನಿಕ ಯೂರಿಯಾ ಮಾಡ್ಕೋಬೇಕು ಅಂದ್ರೆ ಅದು ಅಷ್ಟೇ ಮರಳನ್ನ ಹಾಕಿ ಅದಕ್ಕೂ ಅಷ್ಟೇ ಗೋಮೂತ್ರನ್ನೇ ಹಾಕೊಂಡ್ಬರ್ಬೇಕು. ಗಂಜಲನ್ನ ಹಾಕೊಂಬಂದು ಅದು ಎಲ್ಲ ಕುಡಿದ್ ಮೇಲೆ ನಿಂತಿದ್ದು ಅದನ್ನ ತೆಗೆದು ಪ್ಯಾಕೆಟ್ ಮಾಡಿದ್ದೀನಿ. ಅದು ನಮಗೆ ಯೂರಿಯಾ ಸಿದ್ಧತೆ ಅದು. ಹಿಂಗಾಗಿ ಸ್ವಂತ ಇದು ಮಾಡ್ತೀನಿ. ಆಮೇಲೆ ನಾನು ಹಸುಗಳು ಕಸ ಹಾಕುತ್ತೆ, ಸೆತ್ತೆ ಹಾಕುತ್ತೆ ಅನ್ನೋದು ನಮ್ಮ ರೈತರಿಗೆ ಗೊತ್ತಿರುತ್ತೆ. ಆ ಸೆತ್ತೆಯನ್ನು ನಾನು ವೇಸ್ಟ್ ಮಾಡೋದಿಲ್ಲ, ಅದನ್ನು ದೊಡ್ಡದೊಂದು ಗುಡಾನ ಇಟ್ಟಿದ್ದೀನಿ. ಅದರಲ್ಲಿ 10 ಬಿಂದಿಗೆ ಇದನ್ನ ಹಾಕ್ಬಿಟ್ಟು ಗೋಮೂತ್ರ ಗಂಜಲನ ಅದರೊಳಗೆ ಅದನ್ನ ಹಾಕ್ಬಿಟ್ರೆ 3 ತಿಂಗಳಲ್ಲಿ ಕರಗಿ ಒಳ್ಳೆ ಒಂದು ಪೋಷಕಾಂಶ ಇರತಕ್ಕಂತ ಒಂದು ಜಲ ಸಿಕ್ಕುತ್ತೆ, ಅದು ಗೋನಂದ ಜಲ ಅಂತ. ಅದನ್ನ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದು, ಆ ಗಿಡದ ಬಡ್ಡಿಗೆ ಹಾಕೋದು, ಅನೇಕ ಒಂದು ರೋಗಗಳು ಅದರಿಂದ ಹೋಗ್ತವೆ. ಅದ್ರ ಜೊತೆಗೆ ನಾನು ಶಿಲೀಂದ್ರನಾಶಕಕ್ಕೆ ಇನ್ನ ಬೇರೆ ಬೇರೆ ರೋಗಗಳಿಗೆ ಮಜ್ಜಿಗೆ. ಆಮೇಲೆ ಒಂದು ಮಾತು ನಾನು ಇಲ್ಲಿ ನಮ್ಮ ರೈತಾಪಿ ಅನ್ನದಾತರಿಗೆ ಹೇಳ್ತಿದ್ದೀನಿ, ಯಾವುದೇ ಒಂದು ಔಷಧಿ ಗುಣ ಮತ್ತು ಗೊಬ್ಬರದ ಒಂದು ಪೋಷಕಾಂಶ ಇರತಕ್ಕಂಥದ್ದು ನಮ್ಮ ದೇಶೀ ತಳಿ ಗೋವಿನಲ್ಲೇ ಹೊರತು ದಯವಿಟ್ಟು ಯಾರು ಈಗೇನೇನು ಬೇರೆ ಬೇರೆ ಮಿಶ್ರ ತಳಿ ಬಂದವೆ ಅವರಲ್ಲಿ ಏನೇ ಅಂತ ಅಂಶಗಳು ಖಂಡಿತ ಇರೋದಿಲ್ಲ. ಅದರಲ್ಲಿ ನೀವೇನು ಔಷಧಿ ಮಾಡಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ಫೇಲ್ ಆಗ್ತೀರಿ. ಆ ನಮ್ಮ ದೇಶಿ ತಳಿ ಹಸುಗಳಿದೆ, ನನ್ನ 8 ಹಸು, ಅದರಲ್ಲಿ ಹಾಲು ಮಜ್ಜಿಗೆ ಬರ್ತದೆ. ಆ ಮಜ್ಜಿಗೆಯನ್ನು 15 ದಿವಸ ಕಡದ ಅದಿಟ್ಬಿಟ್ರೆ ಉಳಿ ಬರ್ತದೆ. ಅಂದ್ರೆ ಉಳಿ ಮಾಡ್ಕೊಂಡು ಅದನ್ನ ಉಳಿ ಮಾಡ್ಕೊಂಡು ಅದನ್ನ ಗಿಡಗಳು ಸ್ಪ್ರೇ ಮಾಡೋದು, ಗಿಡಗಳು ಬಡ್ಡಿಗೆ ಅದನ್ನ ಹಾಕೋದು, ಹಾಕಿದ್ರೆ ಅದು ಗಿಡಗಳು ಚೆನ್ನಾಗಿ ಬರ್ತವೆ. ಆ ಅನೇಕ ಒಂದು ರೋಗಗಳು, ಶಿಲೀಂಧ್ರ ರೋಗಗಳು ಎಲ್ಲ ಮಜ್ಜಿಗೆ ಹುಳಿ ಮಜ್ಜಿಗೆಯಿಂದ ಹತೋಟಿ ಬರ್ತದೆ. ಆಮೇಲೆ ಎರಡನೇದಾಗಿ ಇನ್ನ ಬೇರೆ ಬೇರೆ ಇನ್ನ ಕೀಟಗಳು ಬರ್ತವೆ. ಕೀಟಗಳಿಗೆ ನಾನು ಇದನ್ನ ಕೀಟನಾಶಕ ಸ್ಪ್ರೇ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಮ್ಮಲ್ಲೇ ಬೇಕಾದಷ್ಟು ಕಳೆ ಸಿಕ್ಕತ್ತೆ. ಕೆಲವರಿಗೆ ಗೊತ್ತಿಲ್ಲ ಕಳೆ ಏನೇನು ಅಂದ್ರೆ ಗೊತ್ತಿಲ್ಲ. ಆ ಲೆಕ್ಕಿ ಗಿಡ ಇರ್ಬೋದು, ಎಕ್ಕೆ ಗಿಡ ಇರ್ಬೋದು, ಇಲ್ಲ ನಮ್ ಅಪಾರ್ಥೆ ನೇಮ್ ಇರ್ಬೋದು, ವಿಷಮದಾರಿ, ಬೇವು, ಈಗ ಒಂದು 10-15 ತರದ ಒಂದು ಸೊಪ್ಪುಗಳನ್ನೆಲ್ಲ ಒಂದು ಕೊಯ್ದು ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನಾಚಿಸಕೋ ಅಲ್ಲ, ಸುಮ್ಮನೆ ತುಳಿದು ಒಂದು ಸ್ವಲ್ಪ ಒಂದು ಸುತ್ತಿಗೆಲ್ಲ ಕೆಚ್ಚಿಬಿಟ್ಟು ಅದನ್ನ ಒಂದು ನೀರ್ನಿಗೆ ಹಾಕಿಬಿಟ್ಟು ಅದರೊಳಗೆ ಹಾಕಿ 15-20 ದಿವಸ ಕಳಿ ಹಾಕ್ಬಿಟ್ಟು ಬಿಡೋದು. ಅದರೊಳಗೆ ಗೋಮೂತ್ರ ಗಂಜಲ ಹಾಕಿಬಿಟ್ಟು ಅದನ್ನ ಬಿಟ್ಬಿಟ್ಟು 1-20 ತಿಂಗಳಾದ್ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಒಂದು ಹತ್ತು 15 ಲೀಟರ್ ನೀರಿಗೆ ಒಂದು ಲೀಟರ್ ಹಾಕೊಂಡು ಹೊಡಿಬಹುದು, ಅದೇನು ತೊಂದರೆ ಇಲ್ಲ. ಜಾಸ್ತಿ ಆದ್ರೆ ಅದೇನು ಸಮಸ್ಯೆ ಮಾಡಲ್ಲ. ಆ ಕೀಟಗಳು ಹತೋಟಿಗೆ ಬರುತ್ತವೆ, ಕಡಿಮೆ ಮಾಡುತ್ತೆ ಸರ್. ಅದನ್ನ ನಾವು ಈ ವಿಷ, ನಾವು ರಾಸಾಯನಿಕ ವಿಷ ಹೊಡೆಯೋದ್ಕಿಂತಲೂ ಇದನ್ನ ನೋಡಿದ್ರೆ ಆಮೇಲೆ ಇದು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಯಾವುದೇ ಜೀವಾಣಿಗಳಿಗೆ ಹಾನಿ ಮಾಡೋದಿಲ್ಲ. ಮುಖ್ಯವಾದಂದ್ರೆ ಯಾವುದೇ ಜೀವಾಣಿಯನ್ನು ನಾಶ ಮಾಡೋದಿಲ್ಲ, ಅಂದ್ರೆ ಮಣ್ಣನ್ನ ಗುಣಮಟ್ಟವನ್ನು ವೃದ್ಧಿ ಮಾಡುತ್ತೆ. ಹಾಗಾಗಿ ಅದು ಬಹಳಷ್ಟು ಒಳ್ಳೆಯದು. ಅದನ್ನ ನಾವು ಸ್ಪ್ರೇ ಮಾಡ್ತೀನಿ. ಈಗ ಎಷ್ಟು ಎಕರೆ ಒಟ್ಟಾರೆ ನಿಮ್ದು ಜಮೀನು ಇರೋದು? ನಂದಿರೋದು ಸಹ 25 ಎಕರೆ. ಈಗ 25 ಎಕರೆ ಒಳಗಡೆ ಅಳವಡಿಸಿಕೊಂಡಿದ್ರೆ ಸಾವಯವ ಕೃಷಿ? 25 ಎಕರೆ ಇಲ್ಲಿ, ಈಗ 10 ಎಕರೆ ಅಳವಡಿಸಿಕೊಂಡು ನೀನ್ 10 ಎಕರೆ ನಾನೇನು ಅದಕ್ಕೆ ರಾಸಾಯನಿಕ ಹಾಕಲ್ಲ, ಜೀವಾಮೃತ ಪಂಚಗವ್ಯ ಅವೆಲ್ಲ ಅದಕ್ಕೆ ಹಾಕ್ತೀನಿ. ಆಮೇಲೆ ಇವೆಲ್ಲ ಸ್ಪ್ರೇ ಎಲ್ಲ ಅದೇ ಮಾಡ್ತೀನಿ. ಒಂದು 10 ಎಕರೆ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿಕೊಂಡು ಯಾವಾಗಲೂ ಓಡಾಡಿಕೊಂಡು ಅದು ಸ್ವಲ್ಪ ದೂರ ಇರೋದ್ರಿಂದ ಅವಕ್ಕಂತೂ ಯಾವ ಕಾರಣಕ್ಕೆ ಇವತ್ತವರೆಗೂ 25 ಎಕರೆಗೆ ನಾನು ರಾಸಾಯನಿಕ ಬಳಸೇ ಇಲ್ಲ. ಇವತ್ತಿನವರೆಗೂ ಬಳಸಿಲ್ಲ, ಮುಂದೆ ಬಳಸೋದು ಇಲ್ಲ. ನಮ್ಮ ಮಕ್ಕಳು ಅಲ್ಲೇ ದಾರಿಗೆ ಬಂದ್ಬಿಡ್ತಾವೆ. ಅದಕ್ಕೆ ನಾನು ಯಾರನ್ನು ಬೇರೆ ಆಳುಗಳ ಮೇಲಿಲ್ಲ. ಇಲ್ಲಿ ಬರಬೇಕಾದ್ರೂ ಕೂಡ 5 ಗಂಟೆಗೆ ಎದ್ದು ನನ್ನ ಹೆಸರುಗಳು ಅರಿ ಕಟ್ಟಿ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿ ಆತ 5 ಗಂಟೆಗೆ ಎದ್ದು ನನ್ನ ಜೊತೆ ಬರ್ತಾನೆ ಮೊಮ್ಮಗ 5ನೇ ತರಗತಿ. ಅವನು ಬಂದು ಹಸುಕರು ಇರಲ್ಲ, ಹೊರಗೆ ಕಟ್ಟದಾನ ಅವನು ಗೋಮೂತ್ರ ಇಟ್ಕೊಂಡು ಕುಡಿತಾನೆ. ಅಷ್ಟು ನಾನು ಅವ್ರಿಗೆಲ್ಲ ಅದ್ರ ಬಗ್ಗೆ ಕೊಟ್ಟಿದ್ರೆ ಗೋಮೂತ್ರ ಮತ್ತು ಸಗಣಿ ಏನಿದೆ ಅದು ಅತ್ಯಂತ ಒಂದು ಧಾರ್ಮಿಕವಾಗಿ ಬಹಳಷ್ಟು ಶ್ರೇಷ್ಠ. ಯಾಕೆಂತಂದ್ರೆ ಉದಾಹರಣೆ ಕೊಡ್ತೀನಿ ನಿಮಗೆ, ನೀವೆಷ್ಟೇ ಕೋಟಿ ಖರ್ಚು ಮಾಡಿ ನೀವು ಮನೆ ಕಟ್ಟಿಸಿದ್ರು ಕೂಡ ಆ ಗೋವನ್ನೇ ನೀವು ಫಸ್ಟ್ ಒಳಗೆ ಬಿಡೋದು. ನಾನ್ ಕಟ್ಸಿದೀನಪ್ಪ ಕೋಟಿ ಕಟ್ಟಲೆ ಕಟ್ಟಿ ನಾ ಮೊದ್ಲು ಹೋಗ್ತೀನಿ, ಫಸ್ಟ್ ನಮ್ಗೆ ಗೋ ಹೋಗ್ಬೇಕು ಆಮೇಲೆ ಇನ್ನಿದ್ದಾರೆ ನಾವು ಹೋಗ್ಬೇಕು. ಯಾಕೆ ಅನ್ನೋದು ಕೆಲವು ಹೇಳಿದ್ರು ಧಾರ್ಮಿಕವಾಗಿ ಒಳ್ಳೇದು. ಇನ್ನು ನಾನು ವೈಜ್ಞಾನಿಕವಾಗಿ ಹೇಳ್ತೀನಿ ಅಂದ್ರೆ ಇತ್ತೀಚಿನ ಎಲ್ಲರಿಗೂ ಗೊತ್ತೈತಿ ನಮ್ಮ ಗೋಮೂತ್ರದಲ್ಲಿ ಸುಮಾರು 60 ಕಾಯಿಲೆಗಳನ್ನು ಗುಣಪಡಿಸತಕ್ಕಂತ ಒಂದು ಜೀವಾಣುಗಳಿದೆ. ಇದು ಸತ್ಯವಾದ ಮಾತು, ಯಾರು ಪರೀಕ್ಷೆ ಮಾಡಲಿ ನಮ್ಮ ಗೋಮೂತ್ರ ತಾಣೆ. 60 ಕಾಯಿಲೆಗಳನ್ನು ಗುಣಪಡಿಸ್ತವೆ ಮತ್ತು ಆ ಕಾಯಿಲೆಗಳು ಬರದಂಗೆ ನಿರೋಧ ಮಾಡತಕ್ಕಂತ ಶಕ್ತಿ ನಮ್ಮ ಗೋಮೂತ್ರಕ್ಕಿದೆ. ಈಗ ನೀವು ತೋಟಗಾರಿಕಾ ಬೆಳೆಗಳನ್ನ ಯಶಸ್ವಿಯಾಗಿ ಸಾವಯವ ಕೃಷಿಯಲ್ಲಿ ಬೆಳೆಯಬಹುದು, ಜೀವಾಮೃತ ಇವನ್ನೆಲ್ಲ ಕೊಟ್ಟು ಅಂದ್ರೆ ಆಹಾರ ಧಾನ್ಯಗಳನ್ನ ಮತ್ತು ತರಕಾರಿ ಬೆಳೆಗಳನ್ನ ಬೆಳೆಯೋದು ಕಷ್ಟ ಆಗಲ್ವಾ ನಿಮ್ಗೆ? ಯಾಕಂದ್ರೆ ರೋಗರುಜಿನಗಳು ಜಾಸ್ತಿ, ರಾಸಾಯನಿಕ ಗೊಬ್ಬರಗಳಿಲ್ಲದೆ ಬೆಳೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಅಭಿಪ್ರಾಯ ರೈತರಲ್ಲಿ ಇದೆ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಾಗಿದೆ ಅಂದ್ರೆ, ಈಗ ಒಬ್ಬ ಮದ್ಯಪಾನಿ ಕುಡಿತಿರ್ತಾನೆ, ಅವನು ಕುಡಿತಾ ಕುಡಿತಾ ಇದ್ರೆ ಮಾತ್ರ ಅವನಿಗೆ ಮಾತು ಬರುತ್ತೆ ಹೊರತು ಅವನು ಸುಮ್ಮನೆ ಇದ್ದ ಮಾತಾಡಿಸಿದ್ರೆ ಅವನಿಗೆ ಅಷ್ಟು ಮಾತು ಬರೋದಿಲ್ಲ. ಈಗ ನಮ್ಮ ಭೂಮಿ ಏನಾಗಿದೆ ಅಂದ್ರೆ ರಾಸಾಯನಿಕ ಹಾಕಿ ಹಾಕಿ ಹಾಕಿ ಹಾಕಿ ಅದು ಕೊಂದ್ಕೊಂಡ್ಬಿಟ್ಟಿದೆ. ನೀವು ರಾಸಾಯನಿಕ ಹಾಕಿದ್ರೆ ರಾಸಾಯನಿಕ ಹಾಕಿದ್ರೆ ಮಾತ್ರ ಬೆಳೆ ಬರ್ತತೆ, ಅಲ್ದ್ರೆ ಯಾವ ಕಾರಣಕ್ಕೆ ಅವ್ನಿಗೆ ಇಳುವರಿ ಕಮ್ಮಿ ಆಗುತ್ತೆ? ನಾವೇನಾರ ಹೇಳಕೋದ್ರೆ ನಮ್ಮ ಮಾಯಿ ಬಂದಂಗೆ ಹೋಯ್ತಾನೆ, ನೀವ್ ಯಾಕೆ ಕೇಳಕೋ ಅಂದ್ರೆ ನಮ್ಮ ಮಾತು ಕೆಟ್ಟಿ ಅಂತಾನೆ. ಆದ್ರಿಂದ ನಾವೇನ್ ಮಾಡ್ಬೇಕು, ರಾಸಾಯನಿಕ ಮಾಡ್ತದ್ದಂಗ್ತಾರೆ ಏಕಾಏಕಿ ನಿಲ್ಸಕ್ ಬರೋದಿಲ್ಲ ಅವರು. ಫಸ್ಟ್ ಕಡಿಮೆ ಮಾಡ್ಕೊಂಡ್ ಬರ್ಬೇಕು, ಒಂದ್ ವರ್ಷ ಸ್ವಲ್ಪ ಒಂದು ಚೀಲ ಹಾಕರ್ ಒಂದ್ 10 ಕೆಜಿ 20 ಕೆಜಿ ಹಾಕೊಂಡು ಹಾಕೊಂಡು ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಇದು ಹಾಕೊಂಡು ಒಂದ್ ವರ್ಷ ಅವ್ರು ತಯಾರು ಮಾಡಿದ್ರೆ ಎರಡನೇ ವರ್ಷಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ನವಧಾನ್ಯಗಳು, ನವಧಾನ್ಯ ಅಂದ್ರೆ ಸಾವೆ ನವಣೆ ಉರುಳಿ ಅಲಸಂದಿರಿ ರಾಗಿ ಹೂದು ಯಾವ್ಯಾವ ಸಿಕ್ಕುತ್ತೆ ಎಲ್ಲ ಚೆಲ್ಲಿ ಬಿಡ್ಬೇಕು. ಅವನು ಚೆಲ್ಲಿ ಬಿಟ್ಟು ಸ್ವಲ್ಪ ಇನ್ನೇನು ಹೂವು ಅಂತ ಬಂತು ಅಂದಾಗ ಮಾಗಿ ಮಾಡಿಬಿಡ್ಬೇಕು ಅದನ್ನ. ಆ ಮಾಗಿ ಮಾಡಿಬಿಟ್ರೆ ಅದು ಸಾವಯವಕ್ಕೆ ಬಂದ್ಬಿಡುತ್ತೆ ಭೂಮಿ. ಅಂದ್ರೆ ತೋಟದಲ್ಲಿ, ತೋಟದಲ್ಲಿ ಆಗ್ಲಿ ಹೊಲದಲ್ಲಿ ಎಲ್ಲಾರು ಮಾಡಬಹುದು. ನೀರಾವರಿ ಇರೋರು ಹೊಲದಲ್ಲಿ ಮಾಡಿ ನೋಡಿಬಿಡ್ಬಹುದು, ಯಾಕಂದ್ರೆ ಎಲ್ಲ ಹಚ್ಚಿ ಬಹಳಷ್ಟು ನೀರಾವರಿ ಐತೆ. ಇಲ್ಲ ನಾವು ನೀರಾವರಿ ಇಲ್ಲ ಅಂತಾರು. ಈಗ ಮುಂಗಾರು ಬಂದ್ಬಿಡ್ತು ಅಶ್ವಿನಿ ಮಳೆ, ಅವರು ಮುಂಗಾರು ಬಂದಾಗ ನಾವು ಮುಂಗಾರಿಗೆ ಏನ್ ಮಾಡ್ತೀವಿ, ಬರ್ನಿ ಮಳೆಗೆ ಹೆಸರು ಉದ್ದು ತೊಗರಿ ಎಲ್ಲ ಹಾಕ್ತಿವಿ. ಈ ಹಿಂಗಂಡ್ ರಾಗಿ ಹಾಕ್ತಕ್ಕಂಥ ಏನ್ ಮಾಡಬಹುದು, ಮುಂಗಾರು ಮಳೆ ಬಂದ್ ಕೂಡಲೆ ನಾನು ಹೇಳ್ದಂಗ ಆ ಹೊಲಕ್ಕೆ ನವಧಾನ್ಯ ಚೆಲ್ಲಿ ಬಿಡ್ಬೇಕು. ಅವರು ರಾಗಿ ಮಾಡೋ ಅಂತಾರೆ, ರಾಗಿ ಟೈಮ್ ಇರುತ್ತೆ, ಚೆಲ್ಲಿ ಬಿಟ್ಟು ಅದು ಹೂವಿನಂತಕ್ಕೆ ಬಂದಾಗ ನೀವು ಮಾಗಿ ಮಾಡಿಬಿಟ್ರೆ ನೀವು ಆದ್ರಿ ಮಳೆಗೆ ರಾಗಿ ಮಾಡೋದು ಅಷ್ಟೊತ್ತಿಗೆಲ್ಲ ಇದು ಒಳ್ಳೆ ಹಸಿರೆಲೆ ಗೊಬ್ಬರ ಆಗಿಬಿಟ್ಟು ಭೂಮಿ ಒಳ್ಳೆ ಸ್ಮೂತ್ ಆಗಿರ್ತೈತೆ, ಆ ಜೀವಾಣುಗಳು ವೃದ್ಧಿ ಆಗಿರ್ತವೆ. ಆಮೇಲೆ ಅದ್ರ ಜೊತೆಗೆ ನೀವು ಇನ್ನೂ ಒಂದು ಮಾಡಬಹುದು, ಅದ್ರ ಜೊತೆಗೆ ಈ ತೇವಾಂಶ ಇದ್ದಾಗ ನೀವೇನ್ ಮಾಡ್ಬೇಕು, ಅದನ್ನೆಲ್ಲ ಮಲ್ಟಿಫೈ ಮಾಡಿದಾಗ ಹೊಡೆದಿರ್ತೀರಲ್ಲ, ಅದ್ರ ಜೊತೆ ನೀವು ಒಂದು 2-3 ಕೆಜಿ 1 ಎಕರೆಗೆ ಬೆಲ್ಲವನ್ನೊಂದು ಅದಕ್ಕೆ ಹಾಕ್ಬಿಟ್ಟು ಡ್ರಮ್ಗೆ ಅದನ್ನ ಕರಗಿಸ್ಬಿಟ್ಟು ನೀವು ಬೆಲ್ಲದ ನೀರನ್ನ ಸ್ಪ್ರೇ ಮಾಡ್ಬೋದು ಇಡೀ ಭೂಮಿಗೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬೆಲ್ಲದ ನೀರು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳಿಗೆ ಅತ್ಯಂತ ಒಂದು ಬೆಳವಣಿಗೆ ಮಾಡೋದಕ್ಕೆ ಬಹಳಷ್ಟು ಸೂಕ್ತವಾದ ಆಹಾರ. ಅದನ್ನ ಮಾಡಿದಾಗ ಅಲ್ಲಿ ಭೂಮಿಯಾಗಿದ್ದಂಥ ಜೀವಾಣುಗಳು ವೃದ್ಧಿ ಆಗ್ತವೆ. ಈಗ ಜೀವಾಮೃತ ಅಂತ ನಾವ್ ಏನ್ ಮಾಡ್ತಿದೀವಿ ನಿಮ್ಗೆ ಗೊತ್ತು, ಜೀವಾಮೃತ ಹೆಂಗ್ ಮಾಡ್ಬೇಕು ಅನ್ನೋದು. ನಾವ್ ಯಾಕೆ ಅದಕ್ಕೆ ಬೆಲ್ಲ ಇಟ್ಟು ಹಾಕ್ತಿವಿ ಅಂದ್ರೆ ಆ ಬೆಲ್ಲ ಹಿಟ್ಟನ್ನ ಉಪಯೋಗಿಸ್ಕೊಂಡು ಇವತ್ತು 1,000 ಉಳಿದ್ದವು, ನಾಳೆ ದಿವಸ 2,000 ಆಗುತ್ತೆ, 2,000 4 ಹಿಂಗೆ ದ್ವಿಗುಣ ಆಗಿ ನಾವು ಇವತ್ತು ಜೀವಾಮೃತ ಹಾಕಿದ್ರು ಸುಮಾರು 5-6 ದಿನದೊಳಗೆ ಅದನ್ನ ನಾವು ಹಾಕಿಬಿಡ್ಬೇಕು ಹೊಲಕ್ಕೆ ಎಲ್ಲ ಸ್ಪ್ರೇ ಮಾಡೋದು ಇಲ್ಲ ಜಮೀನಿಗೆ ಹಾಕೋದು. ಅವಾಗ ಲಕ್ಷಾಂತರ ಜೀವಾಣುಗಳು ಅಲ್ಲಿ ವೃದ್ಧಿ ಆಗಿರ್ತವೆ. ಯಾವುದು ಆ ಡ್ರಮ್ನಲ್ಲಿ ಆ ಬೆಲ್ಲ ಮಟ್ಟ ಹಿಟ್ಟಿನ ಇದರಿಂದ ಅದಕ್ಕೋಸ್ಕರ ನಾವು ಅದನ್ನ ಹಾಕೋದು. ಅದನ್ನೇ ನಾವು ಬೆಲ್ಲ ಭೂಮಿ ಸ್ಪ್ರೇ ಮಾಡಿದ್ವಿ ಅಂದ್ರೆ ಆ ಭೂಮಿಯಲ್ಲಿರ್ತಕ್ಕಂಥವು ಕೂಡ ವೃದ್ಧಿ ಆಗ್ತವೆ. ಆಮೇಲೆ ಇನ್ನೊಂದು ನಿಮಗೆ ನನ್ನ ಅನುಭವ ಮತ್ತು ನಾ ಬೇರೆ ನಮ್ಮ ವಿಜ್ಞಾನಿಗಳನ್ನ ತಿಳ್ಕೊಂಡಿರೋ ಪ್ರಕಾರ ಯಾವುದೇ ನಮ್ಮದು ಪೈರು ಇರ್ಬೋದು, ಧಾನ್ಯದ ಬೆಳೆಗಳಿರ್ಬೋದು ಅಥವಾ ಮರಮಂಡಿಗಳಿರ್ಬೋದು, ಯಾವುದು ಕೂಡ ನೇರವಾಗಿ ಆಹಾರವನ್ನು ತಗೊಳೋದಿಲ್ಲ ಅಂತ ನಮ್ಮ ಪಾಳ್ಯಕಾರರವರು ಪದ್ಧತಿಯಲ್ಲಿ ಹೇಳಿದರು. ಈಗ ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ರಾಗಿ, ಜೋಳ, ಅಕ್ಕಿ ಎಲ್ಲ ಇದೆ, ಆದ್ರೆ ಅದನ್ನ ಸಂಸ್ಕರಣೆ ಮಾಡಿ ಅಡಿಗೆ ಮಾಡಿದ್ರೆ ಮಾತ್ರ ನಾವು ಊಟ ಮಾಡಕ್ ಸಾಧ್ಯನೇ ಹೊರತು ಬರೀ ರಾಗಿ ಜೋಳ ತಿನ್ನಕ್ ಬರಲ್ಲ. ಹಂಗೆ ಭೂಮಿಯಲ್ಲಿ ಕೂಡ ಅದನ್ನ ಸಂಸ್ಕರಣೆ ಮಾಡಿ ಏನ್ ರಂಜಕ ಇದೆ, ಪೊಟಾಶ್ ಇದೆ, ಯೂರಿಯಾ ಅವೆಲ್ಲವನ್ನು ಸಾರ್ವಜನಿಕ ರಂಜ ಅವೆಲ್ಲ ಸಂಸ್ಕರಣೆ ಮಾಡಿ ಕೊಟ್ಟಾಗ ಮಾತ್ರ ಅದು ಬೇರುಗಳು ಅವನ್ನ ತಗೊಂಡು ಆಹಾರವನ್ನು ಉಪಯೋಗಿಸ್ತವೆ, ನೇರವಾಗಿ ಯಾವ್ದನ್ನು ತಗೊಳೋದಿಲ್ಲ ಅಂತ ಒಂದು ಕಾನ್ಸೆಪ್ಟ್. ಅವನ್ನೆಲ್ಲ ಸಂಸ್ಕರಣೆ ಮಾಡ್ಯಾರ ಯಾರು? ನಮ್ಮನೆ ನಮ್ಮ ಹೆಂಡತಿ ಮಕ್ಕಳು ಯಾರೋ ಇದಾರೆ, ಸಸ್ಯ ಮಾಡಿ ಬಿಡ್ತಾರೆ ಅಲ್ಲಿ ಭೂಮಿಯೊಳಗೆ. ಆ ಭೂಮಿಯೊಳಗೆ ಸಂಸ್ಕರಣೆ ಮಾಡೋದು ಜೀವಾಣುಗಳು. ಆ ಜೀವಾಣುಗಳು ಅವನ್ನೆಲ್ಲ ಸಂಸ್ಕರಣೆ ಮಾಡಿ ಒಂದೊಂದು ಅಡಿಗೆ ಮಾಡೋದು ಒಂದೊಂದು ಜೀವಾಣು ಇರ್ತದೆ. ರಂಜಕದ್ದೇ ಬೇರೆ ಇರ್ತದೆ, ಆ ಸಾರ್ವಜನಿಕ ಕೊಡೋದೇ ಬೇರೆ ಇರ್ತದೆ, ಪೊಟಾಶ್ ಸಾವಿರಾರು ಜಾತಿಯ ಜೀವಾಣುಗಳು ಇರ್ತದೆ. ಅವು ಅದನ್ನ ಸಂಸ್ಕರಣೆ ಮಾಡಿದಾಗ ಅದು ನೇರವಾಗಿ ಆಹಾರ ಅವು ಭೂಮಿಗೆ ಬೆಳೆಗಳು ತಗೊಂಡು. ಜೀವಾಣುಗಳು ಇಲ್ಲ ಅಂದ್ರೆ ಜೀವಾಣುಗಳು ಇಲ್ಲ ಅಂದ್ರೆ ಭೂಮಿ ನಿಶಕ್ತಿ ಆಯ್ತು. ಅದೇ ಇದನ್ನ ಸಾರ್ವಜನಿಕ ಎಂತ ಯೂರಿಯಾ ಹೋಗ್ಯಾದು ಸದ್ಯಕ್ಕೆ ಅವ್ರು ಬೆಳ್ಕೋಬಹುದು. ಸುಮಾರು 10 ವರ್ಷ ಆದ್ಮೇಲೆ ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಂತದ್ದು. ಹೆಂಗ್ ನೀವು ಮದ್ಯಪಾನ ಮಾಡ್ದನ್ 10 ವರ್ಷ ನಾನು ಹುಲಿ ಹೆಂಗ್ ಬಾಳ್ದೆ, ನಾನು ಹಂಗ್ ಬಾಳ್ದೆ, ನಮ್ಮ ಕೋಟಿಗಟ್ಟಲೆ ಮಾತಾಡ್ತಾನೆ. ಅದೇ ಅದಾದ್ಮೇಲೆ ಎಲ್ಲ ಒಂದು ಕಿಡ್ನೋತು ಒಳಗೆಲ್ಲ ಸುಟ್ಟೋತು ಹಾಳಾಗುವ ಸತ್ತ. ಹಂಗೆ ನಮ್ಮ ಭೂಮಿ ಕೂಡ ಇವತ್ತು ಹಾಳಾಗ್ತೈತೆ. ದಯವಿಟ್ಟು ನನ್ನ ಎಲ್ಲ ನನ್ನ ಅನ್ನದಾತರು ಇನ್ ಮುಂದೆ ಆದ್ರೂ ಒಂದು ಆ ರಾಸಾಯನಿಕವನ್ನು ಬಿಟ್ಟು ಸಾವಯವ ಕೃಷಿ ಕಡೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಕೆಲವರು ಕೇಳ್ತಾರೆ ಸಾವಯವದ ಆದಾಯ ಇಲ್ಲ, ಇಳುವರಿ ಇಲ್ಲ ಹೇಳ್ತಾರೆ. ಅದು ಇಳುವರಿನೂ ಬರ್ತದೆ, ಆದಾಯನೂ ಬರ್ತದೆ. ಎಷ್ಟಕ್ಕೆ ಬರ್ತದೆ? ಒಂದೇ ವರ್ಷಕ್ಕೆ ಬರೋದಿಲ್ಲ, ಒಂದು ಕನಿಷ್ಠ 3 ವರ್ಷ ಅದು ಬೇಕು. ನಾವು ಮಾಡಿದಾಗ ನಾನೇನು 50 ಕ್ವಿಂಟಲ್ 40 ಕ್ವಿಂಟಲ್ ತಗೊಂತಿದ್ದೆ ರಾಸಾಯನಿಕ ಹಾಕಿ ಅಂದಾಗ ಅಷ್ಟೇ ನಾವು ತಗೊಳ್ಲಿಕ್ಕೆ ಒಂದು 3 ವರ್ಷ ಕಾಲಾವಸ್ಥೆ ಕೇಳುತ್ತೆ. ತಾಳ್ಮೆ ಬೇಕಲ್ವಾ? ತಾಳ್ಮೆ ಬೇಕು. ನಮ್ಮ ಸಾವಯವ ಕೃಷಿ ಮಾಡೋದಕ್ಕೆ ತಾಳ್ಮೆ ಮತ್ತು ಶ್ರದ್ಧೆ ಎರಡು ಬೇಕು. ಆಮೇಲೆ ಸಂತೋಷ, ಸಂತೋಷದಿಂದ ಕೃಷಿ ಮಾಡಬೇಕು. ಯಾಕೆ ಮಾಡೋಣಪ್ಪ ಏನಿದು ಅಂತಂದ್ರೂ ಆಗೋದಿಲ್ಲ. ಸಂತೋಷ ಬೇಕು, ತಾಳ್ಮೆ ಬೇಕು, ಶ್ರದ್ಧೆಯಿಂದ ಮಾಡಿದರೆ. ನಾವೇನು ಎಕರೆಗೆ ನೀವು 40 ಕ್ವಿಂಟಲ್ 25 ಕ್ವಿಂಟಲ್ ಏನು ತಗೊಂತೀರಿ ರಾಗಿ ಜೋಳ ಇವೆಲ್ಲ, ಅಷ್ಟನ್ನೇ ನೀವು ಇಳುವರಿಯನ್ನು ಸಾವಯವದಿಂದ 3 ವರ್ಷ ಆದ್ಮೇಲೆ ತಾನೇ ತಾನಾಗಿ ತಗೋಬಹುದು. ಆಮೇಲೆ ನೀವು ತಲೆ ತಲಾಂತರದಿಂದ ಅದು ಏನು ಆಗೋದಿಲ್ಲ. ಅದು ನಿಮ್ಮ ಒಂದು ಗೊಬ್ಬರದ ಇದ್ರದ್ದು ಸಾವಯವದ್ದು ಎಲ್ಲ ಅದರಲ್ಲೇ ಇರುತ್ತೆ. ನೀವು ಏನು ರಾಸಾಯನಿಕ ಹಾಕಿದ್ರೆ ಸಹಿ ಒಂದೇ ಬೆಳಿಗ್ಗೆ ಸಹಿ, ಮತ್ತಲ್ಲಿ 2ನೇ ಬೆಳಿಗ್ ಮತ್ತೆ ಹಾಕು, 3ನೇ ಬೆಳಿಗ್ ಹಾಕು. ಅವನು ಯಾರೋ ಸ್ವಾಮಿ ಎಂದ ಇನ್ನು 2 ಚೀಲ ಹಾಕಿದಂತ ಇನ್ನೊಬ್ಬ ಯೂರಿಯಾ 4 ಚೀಲ ಹಾಕೋದು, ಅವನು 6 ಚೀಲ ಹಾಕೋದು. ಎಲ್ಲ ನೋಡಿ ಎಷ್ಟು ಕೇರ್ ಸಿಟಿದೆ ಈ ವರ್ಷ ಯೂರಿಯಾ ಗೊಬ್ಬರಕ್ಕೆ. ಹೌದು, ನಾನು ಅದೇ ಹೇಳ್ತೀನಿ. ಇವ್ರು ಯಾಕೆ ಮಂಕ್ತನ ಮಾಡ್ತಾರೆ? ಇವರು ಗೊಬ್ಬರಕ್ಕಾಗಿ ಹಿಂಗೆ ಹೋರಾಟ ಮಾಡ್ತಕ್ಕಂಥ ನಮ್ಮ ಅಂತಮ್ಮ ರೈತರಿಗೆ ಅಷ್ಟೊಂದು ಏನು ಇದಿಲ್ಲ. ಯಾಕೆಂದ್ರೆ ನಮ್ಮಲ್ಲೇ ಭೂಮಿಯಲ್ಲಿ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ ನಮ್ಮ ಭೂಮಿಯಲ್ಲಿ. ಈಗ ನಮ್ಮ ಕಳೆ ಬೇಕಾದಷ್ಟು ಸಿಕ್ಕಿತ್ತು. ಈಗ ನಾನು ಮಾಡಿದ್ದೀನಿ, ನಾನು ಕೆಲವರು ಎರೆಹುಳ ಎಲ್ಲ ಸಾಕಿದ್ದಾರೆ, ನಾನು ಎರೆಹುಳ ಸಾಕೇ ಇಲ್ಲ. ಯಾಕೆ ಸಾಕಿಲ್ಲ ಅಂದ್ರೆ ಅವು ಬೇಕಾದಂಥ ಒಂದು ಆಹಾರ ವಾತಾವರಣ ಒದಗಿಸ್ಕೊಟ್ರೆ ಅವೇ ಬಂದ್ಬಿಡ್ತವೆ. ಈಗ ನಾನು ಏನು 2 ಎಕರೆ ಹೇಳಿದ್ದೀನಿ, ನೀವು ಭೂಮಿ ಎಲ್ಲಾರ ಕೈಗೆ ತೆಗಿರಿ, 100 ಎರೆಹುಳು ಸಿಗ್ತವೆ, ಮೇಲೆ ಸಿಕ್ಬಿಡ್ತವೆ. ಅವಕ್ಕೆ ಆಹಾರ ಒದಗಿಸ್ಬೇಕು. ಏನು ಆಹಾರ? ನಮ್ಮ ಸಗಣಿ ಇರ್ತೈತೆ, ಇಲ್ಲ ಹಸಿರು ಸೊಪ್ಪಿನ ಎಲೆಗಳು ಇರ್ತವೆ, ಅವನ್ನೆಲ್ಲ ಅಲ್ಲಿ ಹಾಕಿ ಸ್ವಲ್ಪ ಕಳಿಸಿಬಿಟ್ರೆ. ನಾನು ಇದನ್ನ ಗರಿ ಎಡಮಟ್ಟೆ ಹೊಡೆದ ಮಿಷಿನ್ ಇಟ್ಕೊಂಡಿದ್ದೀನಿ ದೊಡ್ಡದು, ಅದರಲ್ಲೆಲ್ಲ ಗರಿ ಎಡಮಟ್ಟೆ ಕೊರಮಗಳು ಬೀದಿ ನಿಲ್ಲಿಸಿ ಮಟ್ಟೆ ಎಲ್ಲ ಹೊಡೆದ್ಬಿಡ್ತೀನಿ. ಅದೆಲ್ಲ ಚೆಲ್ಲಿ ಬಿಡೋದು ತೋಟದ ತುಂಬ ಚೆಲ್ಲಿ, ಅದ್ರ ಮೇಲೆ ಗೋಮೂತ್ರ ಹಾಕೊಂಡ್ಬಿಡ್ತೀನಿ, ಈ ಜೀವಾಮೃತ ಕಲಿಸಿ ಜೀವಾಮೃತ ಹಾಕೊಂಡ್ಬಿಡ್ತೀನಿ, ಆ ಸಗಣಿ ಅಲ್ಲಲ್ಲಲ್ಲೇ ನಾನು ತೊಪ್ಪೆ ಹಾಕ್ತೀನಿ. ಅವಾಗ ಏನ್ ಮಾಡ್ತೇವೆ, ಎರೆಗಳು ತಾನೇ ತಾನಾಗಿ ಎಲ್ಲ ಇಡೀ ಹೊಲದ ತುಂಬ ಆಗಿ ನಾವು ಉಳುಮೆ ಮಾಡೋದೇ ಬೇಕಿಲ್ಲ ತೋಟಕ್ಕೆ. ಸುಮ್ನೆ ಹೇಳ್ತಾರೆ ತೋಟಕ್ಕೆ ನಾನು ಆ ಬಲರಾಮ ಇಳಿಸ್ತಿ ಇದ್ ನೋಡಿಸ್ತಿ, ಉಳುಮೆ ಅವಶ್ಯಕತೆ ಇಲ್ಲ. ಕಳೆಗಳನ್ನ ಯಾವ ರೀತಿ ತೆಗಿಬೇಕು? ಕಳೆಗಳು ನಮ್ದು ಈ ಕಳೆ ಮಿಷಿನ್ ಬೇಕಾದ್ರೆ ಜಾಸ್ತಿ ಕಳೆ, ಅದು ಸುಮ್ನೆ ಹೊಡ್ಕೋಬಹುದು ಓಡಾಡಕ್ಕೆ ಅಷ್ಟೇ ಹೊರತು. ಕಳೆಗಳು ತೋಟಗಾರಿಕೆಗೆ ಬೆಳೆಗೆ ಈ ಇಷ್ಟಿದ್ದ ಕಳೆಗಳು ಏನಂತ ಸಮಸ್ಯೆನೇ ಮಾಡಲ್ಲ. ಅವು ಬೆಳೀತವೆ, ಮತ್ ನಾಶ ಆಗ್ತವೆ, ಮತ್ ಹುಟ್ಟುತ್ತವೆ, ಮತ್ ಬೆಳೀತವೆ. ಅವು ಭೂಮಿ ಬಿಟ್ಟು ಎಲ್ಲೆಲ್ಲೂ ಹೋಗೋದೇ ಇಲ್ಲ. ಅದ್ರ ಅಂಶ ಭೂಮಿಯಿಂದ ತಗೊಳುತ್ತೆ, ಮತ್ ಭೂಮಿ ಕೊಡುತ್ತೆ. ಹಂಗಾಗಿ ಏನಿಲ್ಲ, ಜಾಸ್ತಿ ಕಳೆ ಅದಕ್ಕೆ ನಾವು ಮೊನ್ನೆ ಕಳೆ ಓಡಿಸ್ತಿವಿ, ಬಹಳಷ್ಟು ಆಯ್ತು. ಹಾವುಗಳು ಜಾಸ್ತಿ ಆಗ್ಬಿಡ್ತು, ಈ ನಾಗರಾವು ಕ್ಯಾರೆ ಅವು ಸುಮಾರು 5-6 ಥರದ ಹಾವು ಬಂದ್ಬಿಟ್ಟು. ಅವಾಗ ಏನು ಸ್ವಲ್ಪ ಹುಡುಗರು ಮಕ್ಕಳು ಓಡಾಡೋದು ಕಳೆ ಮಿಷಿನ್ ಇಟ್ಕೊಂಡಿದ್ದೀನಿ, ಎರಡು ಹೊಡೆದು ಕಳೆ ಹೊಡೆದಿದ್ವಿ. ಕಳೆ ಹೊಡೆದು ಈಗೆಲ್ಲ ಅದಕ್ಕೆ ಜೀವಾಮೃತ ಹಾಕ್ತಿದ್ವಿ. ಜೀವಾಮೃತ ಮಾಮೂಲಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಆಗ್ತಾ ಇದೆ. ನನ್ನ ಸುಮಾರು 15 ಡ್ರಮ್ಗಳು ಇಟ್ಕೊಂಡಿದ್ದೀನಿ ನಾನು ಎಲ್ಲ ತೋಟದಲ್ಲಿ. ಅವಕ್ಕೆಲ್ಲ ಕಳಿಸ್ತಿರೋದೇ ಆಗ್ತಿರೋದೆ, ಇನ್ನೊಂದ್ಸತಿ ಖಾಲಿಯಾದಾಗ ಹಾಕ್ತಿರೋದೆ. ಅದ್ರ ಜೊತೆಗೆ ನಾನು ಗೋಮೂತ್ರನು ಕೂಡ ಹೊಡಿತೀನಿ. ನಾನೇ ಗೋ ಸೇವೆ ಮಾಡೋದ್ರಿಂದ ಬೆಳಿಗ್ಗೆ ಬಹಳ ವಿಶೇಷವಾಗಿ ಗೋಮೂತ್ರ ಅಂದ್ರೆ ಗೋ ಅರ್ಕ ಮಾಡ್ಲಿಕ್ಕೆ ಮತ್ತು ಔಷಧಿ ಗುಣ ಇರೋದು. ಬೆಳಿಗ್ಗೆ 5 ಗಂಟೆಗೆ ನಾವು ಫಸ್ಟ್ಗೆ ಎಬ್ಬರಿಸ್ತೀವಲ್ಲ ಗೋವುಗಳ, ಆ ಗೋ ಎದ್ದಾಗ ಒಂದು 50 ml ಒಯ್ಯಕ್ ಬಿಟ್ಟು ಆಮೇಲೆ ನಾವು ಹಿಡಿದು ಬಿಟ್ಟು ಪಾತ್ರೆ ಒಳಗೆ ಗೋವಾ ಅರ್ಕ ಮಾಡ್ಲಿಕ್ಕೆ ಬಹಳ ಪರಿಶುದ್ಧ. ನನಗೆ ಕೆಲವರು ಬಹಳಷ್ಟು ಪ್ರಶ್ನೆ ಕೇಳ್ತಾರೆ ನಾವು ಬೇರೆ ಕಡೆ ಹೋದಾಗ, ನೀವು ಬರೀ ದೇಶೀಯ ಆಕಳದ ಹೇಳ್ತೀರಿ, ಅವು ಕೊಡೋದೇ 2 ಲೀಟ್ರ್ 3 ಲೀಟ್ರ್ ಹಾಲು, ನಾವು ದುಡ್ಡು ಹೆಂಗ್ ಮಾಡಿದ್ರೆ ಆಗತ್ತೆ, ಅದ್ರಾಗೆ ದುಡ್ಡಾಗಲ್ಲ, ನಾವು ಹಂಗಾಗಿ ಇವನ್ನೇ ಸಾಕ್ಬೇಕು ಅಂತ. ಅವ ನಾನು ಹೇಳಿದೆ ಅವರಿಗೆ, ನೋಡ್ರಿ ನಂದು 8 ಹಸಿದೆ, 5 ಗಂಟೆಗೆ ಎಬ್ಬರಿಸ್ತೀನಿ, 1 ಹಸು ಕನಿಷ್ಠ ನನಗೆ 2 ಲೀಟ್ರ್ ಗೋಮೂತ್ರ ಕೊಡುತ್ತೆ. ನಾವು ಪಾತ್ರೆಯಲ್ಲಿ ಇಡಿದಾಗ ಅದು ಗೋಮೂತ್ರ, ಕೆಳಕ್ ಬಿದ್ದ ಗಂಜಲ, ಪಾತ್ರೆಯಲ್ಲಿ ಇಡಿತೀನಿ, ಪಾತ್ರೆಯಲ್ಲಿ ಹಿಡಿದು ಅದನ್ನ ಬಟ್ಟಿ ಇಳಿಸ್ತೀವಿ, ಅರ್ಕ ಮಾಡ್ತೀವಿ. ಗೋ ಅರ್ಕ ಇವತ್ತು 200 ರಿಂದ 250 ರೂಪಾಯಿ ಇದೆ 1 ಲೀಟ್ರಿ. ಹಂಗೆ ಮಾರಾಟ ಬಹಳಷ್ಟು ಬೇಡಿಕೆ ಐತಿ. ಮಾರಾಟ ಮಾಡ್ತೀರಾ? ಮಾರಾಟ 1-2 ಲೀಟ್ರ್ ನಾವು ಅದನ್ನ ಬಟ್ಟಿ ಇಳಿಸಿದ್ರೆ 1 ಲೀಟ್ರ್ ನಮಗೆ ಗೋ ಅರ್ಕ ಸಿಕ್ಕುತ್ತೆ 2 ಲೀಟ್ರಿಗೆ. ಒಂದು ಹಸಿಗೆ 1 ಲೀಟ್ರ್ 200 ಕಟ್ಕೊಂಡ್ರೆ 200 ರೂಪಾಯಿ ನಮಗೆ ಗಂಧಿಲ್ದಲ್ಲಿ ಬಂತು. ಹಾಲಿನ ಬಿಟ್ಬಿಡಿ, ಹಾಲಿನ ಪ್ರಶ್ನೆನೇ ಬೇಡ ನಿಮಗೆ ಅಲ್ವಾ? ಖರ್ಚಿಲ್ಲ. ಹೌದು, ಯಾರು ತಗೊಳ್ತಾರ ಅದನ್ನ? ನಾವು ಇದಕ್ಕೆಲ್ಲ ಕಳಿಸ್ತೀವಿ, ಬೆಂಗಳೂರು ಇದಕ್ಕೆ. ಗೋವಾ ಭಾರಿ ಬೇಡಿಕೆ ಐತಿ, ಮಾಡೋದೇ ಕಡಿಮೆ ಆಗ್ಬಿಟ್ಟಿದೆ. ನಮ್ಮ ಹುಡುಗನ ಸ್ವಲ್ಪ ಒತ್ತಡ ಜಾಸ್ತಿ ಆಗಿ ಬಹಳಷ್ಟು ಬೇಡಿಕೆ ಇತ್ತು, ಅದಕ್ಕೆ ಮಾತ್ರ ಏನು ಬೇಡಿಕೆ ಇಲ್ದಂಗಿಲ್ಲ, ಕೊಡರ್ಬೇಕು ಮಾಡಿ. ಆಮೇಲೆ ಇತ್ತೀಚೆಗೆ ಅದು ಒಂದು ದಂಧೆ ಮಾಡಿಕೊಂಡು ಯಾವ್ದನ್ನ ಮಾಡೋದು ಇದು ಮಾಡೋದ್ರಿಂದ ಬಹಳಷ್ಟು ಒಂದು ನಂಬಿಕೆ ಇರೋ ಕಡೆಗೆ ತಗೊಂತಿದ್ದಾರೆ. ಈಗ ಆ ತರ ಗೋವಾರ್ಕ ಮಾಡಿದಾಗ ಅದು 200 ರೂಪಾಯಿ ಲೀಟರ್ ಹೋಗುತ್ತೆ. 1 ಹಸಿಗೆ 200 ರೂಪಾಯಿ ನಮಗೆ ಅಲ್ಲೇ ಬಂತು. ಇನ್ನು 3 ಲೀಟರ್ ಹಾಲು ಕೊಡ್ತು ಬಿಡ್ರಿ, ಅದು ಬೇಕಾದ ಕರ್ಕ ಬೇಡದ್ರು ಬಿಡು, ಅದು ಅದು ಬೇಡ ನಮಗೆ ಔಷಧಿ. ನಾನು ಇವತ್ತು ನನ್ನ 8 ಹಸಿದ್ದೇವೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. 3 ಈಗ ಹಾಲೆ ಹಾಲಿ ಕರ ಹಾಕಿದ್ದೇವೆ, ನಾವು 3 ಹಸಿಂದ ಹಾಲು ಕರೆಯಲ್ಲ. ನಾನು ಯಾವತ್ತು ಇವತ್ತು 75 ವರ್ಷ ಆಯ್ತೆ, ನಾವು ಯಾವತ್ತು ಡೈರಿಗೆ ಹಾಕ್ತಾರೇ ಇಲ್ಲ, ಇವತ್ತು ಹಾಕಲ್ಲ. ಆ 3 ಹಸಿನಲ್ಲಿ 1-2 ಕರ್ಕೊಂತೀನಿ ಬೇಕಾದಷ್ಟು, ಇನ್ನೊಂದು ಕರಿಕೆ ಬಿಟ್ಬಿಡ್ತೀವಿ. ಇನ್ನು ಮಾರ್ನಲ್ಲಿ 1-2 ಹಸಿದ ಕರಿತೀನಿ, ಬೇಕಾದಷ್ಟು ಅಷ್ಟೇ ಉಪಯೋಗಿಸ್ತೀವಿ. ಆ ಕರುಗಳು ಅಷ್ಟೇ ಚೆನ್ನಾಗಿ ಬಂದಿದೆ, ಓರಿ ಕರುಗಳು 3 ಹಾಕಿದೆ. ಸುಮಾರು ಏನಾರು 1-2 ವರ್ಷ ಆಗ್ತಿದ್ರೆ 45 ಸಾವಿರಕ್ಕೆ ಒಂದೊಂದು ಕರ ಮಾಡ್ತೀನಿ ನಾನು. ಅದೇ ನೀವು ಹೆಚ್ಚಪ್ಪ ಇವು ಮಿಶ್ರ ತಳಿ ಕರುಗಳನ್ನ ನನಗೆ ಬಹಳಷ್ಟು ಹೊಟ್ಟೆ ಹೊಡಿತೀತಿ. 3 ದಿವಸಕ್ಕೆ ಓರಿ ಕರ ಆಗ್ತು, ಅದು ಯಾತ್ಮಾರು ಮಾರಿಬಿಡ್ತೀರಿ, ಏನ್ ಪ್ರಯೋಜನ ಆಯ್ತು? ಏನ್ ಸಿಕ್ತಿ ನಿಮಗೆ? ಬರೀ ಹಾಲಿಂದ ಬರಂತೆ ಹೊರತು ಇದ್ರ ಸಿಕ್ಲಿಲ್ಲ. ನನಗೆ ಓರಿ ಕರ ಹಾಕಿರೋ ಲಾಭ, ಹಸಿನ ಕರ ಹಾಕಿರೋ ಲಾಭ, ಹೆಣ್ಣು ಕರ ನೀವು. ಹಂಗಾಗಿ ಅದ್ರಲ್ಲಿ ಬಹಳಷ್ಟು ಆದಾಯ ಐತಿ. ನೀವು ಆದಾಯ ಇಲ್ಲ, ಬರೀ ಹಾಲಿಂದ ಲೆಕ್ಕ ಹಾಕ್ಯಬೇಡಿ. ಅದ್ರ ಜೊತೆಗೆ ಮತ್ತೆ ಈಗ ಸಗಣಿ ಗಂಜಲದಲ್ಲ, ಇದು ಜಮೀನಿಗೆಳಿಂದಲ್ಲ, ಅದಷ್ಟು ಆದಾಯ. ಔಷಧಿ ತರಂಗಿಲ್ಲ, ಗೊಬ್ಬರ ತರಂಗಿಲ್ಲ, ನಿಮ್ಮಂಗ ಹೋಗಿ ಹೊಡೆದಾಡಂಗಿಲ್ಲ ಗೊಬ್ಬರಕ್ಕೆ, ಅದರಿಂದಲೂ ಆದಾಯ ಐತಿ. ಇವೆಲ್ಲದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಎಷ್ಟೊಂದು ಆದಾಯ ಐತಿ, ನಮಗೆ ಅನುಕೂಲ ಐತಿ ಆರೋಗ್ಯ. ನಾನೇ ಆಗ್ಲೇ ಹೇಳಿದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಎಲ್ಲರೂ ಕೂಡ ಇವತ್ತು ಬಹಳ ತುಂಬಾ ಆರೋಗ್ಯವಂತರಾಗಿದ್ದೀವಿ. ಆಮೇಲೆ ಬಹಳಷ್ಟು ನಮಗೆ ಬೇಕಾದ ನಾವೇ ಎಲ್ಲವನ್ನೂ ಬೆಳ್ಕೊಂತೀವಿ. ಈಗ ಏನ್ ಮಾಡ್ತೀರಿ, ನಮ್ಮಲ್ಲಿ ಕೆಲವರೆಲ್ಲ ರಾಗಿ ಮಾಡ್ತಾರೆ, 5-10 ಎಕರೆ ಮಾಡಿಬಿಡ್ತಾರೆ, ಬರೇ ರಾಗಿ ಚೆಲ್ಬಿಡ್ತಾರೆ. ಕೂಲರ್ ಸಿಕ್ಕಲ್ ರಾಗಿ ಚೆಲ್ಬಿಡೋದು, ಒಂದು ಮಿಷಿನ್ ತಂದು ಎಲ್ಲ ಕೊಯ್ಸ್ಬಿಟ್ಟು ಅಲ್ಲೇ ಅರ್ಧ ಭೂಮಿಗೆ ಹೋಗ್ತು, ಅರ್ಧ ಇದು ಮಾಡತ್ಲಾಗಿ ಅವೆಲ್ಲ ಬಂದ್ಬಿಡುತ್ತೆ. ಕಸ ಪಸ ಎಲ್ಲ ಎಂತ ಕೊಳ್ಳಿ ಮೇಳಿ ಅನ್ನಕ್ಸಪ್ಪಿನ ಬೀಜ ಎಲ್ಲ ಅಥವಾ ಒಂದು ಕೊಯ್ದು ಮಾರಿಬಿಡ್ತಾರೆ. ನಂದು ಕೃಷಿಯಲ್ಲಿ ಹಂಗಾಗಲ್ಲ. ಈಗ ನಾನು ಅಡಿಕೆ ಒಳಗೆ ಈಗ ಒಟ್ಲು ಮಾಡಿದ್ದೀನಿ ರಾಗಿ, ಈಗ ಅಡಿಕೆ ಒಳಗೆ ಮಧ್ಯೆ ಒಂದು ಸಾಲು ರಾಗಿ ಮಾಡ್ತೀನಿ, ಇನ್ನೊಂದ್ ಸಾಲು ಸಾವೆ ಹಾಕ್ತೀನಿ, ಇನ್ನೊಂದ್ ಸಾಲು ಅವರೇ ಹಾಕ್ತೀನಿ, ಇನ್ನೊಂದ್ ಸಾಲು ಉಚ್ಚಲ್ಲಿ ಬರುತ್ತೆ, ಆಮೇಲೆ ಇನ್ನೊಂದ್ 2 ಸಾಲ ಭತ್ತ ಮಾಡ್ತೀನಿ, ನಮ್ ದೊಡ್ಡಿ ಭತ್ತ. ಆ ಭೂಮಿನಲ್ಲಿ ಎಲ್ಲದೂ ಬರ್ಬೇಕು ನಮಗೆ, ನಮಗೆ ಮನೆಗೆ ಏನ್ ಬರ್ಬೇಕು. ನಾನು ಕನಿಷ್ಠ ಸಸಿ ನಾಟಿ ಮಾಡೋದ್ರಿಂದ 1 ಗುಣಿಗೆ 2 ಸಸಿ ನಾಟಿ ಮಾಡೋದು ನಾನು ರಾಗಿನ, ಮಿಸ್ ಅಂದ್ರೆ 3 ಸಸಿ ಅಷ್ಟೇ ಮಾಡೋದು. ಆ 3 ಸಸಿ ನಾಟಿ ಮಾಡಿ ನಾವೇನ್ ಮಾಡ್ಬೇಕು, ಮೊದ್ಲೆಲ್ಲ ಮಾಡ್ತಿದ್ವಿ, ಬಿಟ್ಬಿಟ್ರೆ ನಾಟಿ ಸಸಿ, ಅದನ್ನ ಗುಣಿಗೆ ಹಾಕಿ, ನಂದು ಎರೆ ಗೊಬ್ಬರ ಸಿಗುತ್ತೆ, ಅದು ತಿಪ್ಪೆದೇ ಬರುತ್ತೆ, ಆ ಗೊಬ್ಬರ ಸ್ವಲ್ಪ ಹಾಕಿ ನಾಟಿ ಮಾಡ್ತೀನಿ. 1-20 ದಿವಸ ಆದ್ಮೇಲೆ ಅದನ್ನು ತುಳಿಬೇಕು ಅಲ್ಲಲ್ಲಿ. ಆ ತುಳಿದು 1 ವಾರ 15 ದಿವಸ ಎಲ್ಲ ತೆಂಟು ಹೊಡಿತೈತಿ. ಮತ್ತೆ 1-3 ರಾಗಿದ್ದು 10 ಆಗುತ್ತೆ. ಮತ್ತೆ 20 ದಿವಸ ಬಿಟ್ಟು ಇನ್ನೊಂದು ತುಳಿದ್ ಬಿಟ್ರೆ ಅದು 30-40 ಸೈಡ್ನ ಬಂದ್ಬಿಡುತ್ತೆ ಎಲ್ಲ ರಾಗಿಗಳು. ಅದು ಸುಮಾರು 70-80 ತಕಲು ಕೂಡ ಅದು ರಾಗಿ ಬರುತ್ತೆ ಒಂದೊಂದು ಒಂದು ಗುಣಿಯಲ್ಲಿ. ಅಲ್ಲಿ 60-70 ತೆನೆ ಒಂದು ಗುಣಿ ಸಿಗುತ್ತೆ ನನಗೆ. ನಾನು ಹೇಳಿದ್ರೆ ಫಸ್ಟ್ ತಾಳ್ಮೆ ಬೇಕು, ಶ್ರದ್ಧೆ. ಸುಮಾರು ಕನಿಷ್ಠ ಅಂದ್ರೆ ನನಗೆ 1.25 ಕೆಜಿ ರಾಗಿ ತಕಲು ನಾನು ತೆಗ್ದೀನಿ ಗುಣಿ ರಾಗಿನಲ್ಲಿ. ನಾನು 1,000 ಗುಣಿ ಹಾಕಿದ್ದೀನಿ ಅಂದ್ರೆ 5-6 ಕ್ವಿಂಟಲ್ 10 ಕ್ವಿಂಟಲ್ ತಕ್ಕ ನಾನು 1,000 ಗುಣಿಯಲ್ಲಿ ಬೆಳಿತೀನಿ, 1 ಎಕರೆ ಬೆಳೆಯೋದ. ಇದು ಮಾಡ್ತಕ್ಕಂತ ಒಂದು ವ್ಯವಸ್ಥಿತವಾಗಿ ಮಾಡಬೇಕು, ಅದನ್ನ ಕರೆಕ್ಟ್ ಆಗಿ ಗೊಬ್ಬರ ಕೊಡಬೇಕು, ನಾವು ಟೈಮ್ ಸರಿಯಾಗಿ ತುಳಿಬೇಕು. ಅದು ಮಾಡಿದ್ರೆ ನಮಗೆ ಕರೆತ್ತೆ. ಇವು ರಾಗಿ ಇತ್ತು ಬಂತು, ಈ ಕಡೆ ಸಾವೆ ಸಿಕ್ತು ಮನೆಗೆ, ಈ ಕಡೆ ಅವರೆಕಾಳು ಬಂತು, ಈ ಕಡೆ ಉಚ್ಚಳ್ಳಿ ಹಾಕ್ತಿ ಉಚ್ಚಳ್ಳಿ ಬಂತು. ಹಂಗಾಗಿ ಒಂದೇ ಹತ್ರ ಒಂದ್ ಕಡೆ ಉರುಳಿ ಹಾಕ್ತೀನಿ, ಒಂದ್ ಕಡೆ ತೊಟ್ಟಿನ ಎಲ್ಲದು ಒಟ್ಟಿನಾಗಿ 1-20 ಕ್ವಿಂಟಲ್ ಪೂರ್ತಿ ಬಂದ್ಬಿಡೋದು. ಅದು ಈಗ ಹೊಸ್ತ ಕಾನ್ಸ್ಟಿಟ್ಯೂಟ್ ಮಾಡಿ ಧನಧಾನ್ಯ ಕ್ಷೇತ್ರ ಅಂತ ಒಂದ್ ಮಾಡ್ಕೊಂಡಿದೀವಿ. ಅದ್ರ ರೈತರಿಗೆಲ್ಲ ಹೇಳ್ತಾ ಇದ್ದೀವಿ, ಧನಧಾನ್ಯ ಕ್ಷೇತ್ರ ಅಂದ್ರೆ ಒಂದ್ ಕಡೆ ಅಡಿಕೆ ಬಂದಿದ್ದೀವಿ, ಗಾಳಿ ಒಂದ್ ಸಾಲಿನಲ್ಲಿ ಬಾಳೆ ಇದೆ, ಈಗ ಅಡಿಕೆಗೆ ಮೆಣಸು ಹಚ್ಚಿದೀನಿ. ಈಗ ಮೆಣಸು ಬಂದ್ರೆ ಮೆಣಸಿನ ದುಡ್ಡು ಬಂತು, ಧಾನ್ಯ ದನ ಬಂತು, ಅಡಿಕೆ ದನ ಬಂತು, ಹಣ ಬಂತು, ಬಾಳೆ ಒಳಗೆ ಹಣ ಬಂತು. ಧಾನ್ಯ ಅಂದ್ರೆ ನಮಗೆ ಉಪಯೋಗಿಸ್ತಕ್ಕಂತ ಧಾನ್ಯಗಳೆಲ್ಲ ಬಂತು, ಊಟದ ಕಾಳುಗಳೆಲ್ಲ ಬಂತು. ಹೌದು, ಅದು ಸೈಡ್ನಲ್ಲಿ ನೀನ್ ತರಕಾರಿ ಮಾಡ್ಕೊಂಡು ತರಕಾರಿ ಬಂತು, ಧನಧಾನ್ಯ ಕ್ಷೇತ್ರ. ಆಮೇಲೆ ಆರೋಗ್ಯವಂತವಾದ ಆಹಾರ ಅಲ್ವರಾ, ಇಡೀ ಕುಟುಂಬಕ್ಕೆ ಆಹಾರ ಬೆಳ್ಕೊಂಡ್ವಿ ಆರೋಗ್ಯವಾಗಿ. ಇತ್ಲಾಗ ಅಣ್ಣನು ಸಿಕ್ತು, ಒಂದ್ ಬೆಳೆ ಆದ್ಮೇಲೆ ಒಂದ್ ಬೆಳೆ ಬರ್ತತೆ, ಹಾಗಾಗಿ ಇದನ್ನ ನೀವು ಅಳವಡಿಸ್ಕೊಂಡೆ ಅದೇ ಹತ್ತೆ ಗುಂಟೆ ನೀವು ಸಾವಯವ ಮಾಡಿ ನೋಡ್ರಿ ಫಸ್ಟ್, ಆಮೇಲೆ ನೀವು ಅಳವಡಿಸ್ಕೊಂಡ್ಬಂದ್ರಿ ಬೇರೆ ಹತ್ತು ಗುಂಟೆಯಲ್ಲಿ ನಿಮ್ಗೆ ಏನಾಯ್ತು ಅನ್ನೋ ತಿಳ್ಕೊಂಡು ಆಮೇಲೆ ನೀವು ಬೇರೆ ಬೇರೆ ಭೂಮಿನೆಲ್ಲ ನೀವು ಮಾಡ್ಬೋದು. ಯಾಕಂದ್ರೆ ನೀವು ಮಾಡಲೇಬೇಕು, ಅಲ್ಲದ್ರೆ ನಾವು ಮುಂದಿನ ಪೀಳಿಗೆಗೆ ಅವ್ರನ್ನ ನಾಶ ಮಾಡಿ ಹೋದಂಗ ಆಯ್ತು. ನಾವು ಬಾಂಬ್ ಹಾಕಿ ಹೆಂಗೆ ಜಪಾನ್ ಇದ್ರಲ್ಲ ಆಯ್ತಲ್ಲ ಇರೋ ಸಮ ಆ ಥರ ಈಗ ಬಾಂಬ್ ಹಾಕ್ದಂಗೆ ನಾವು ಇದನ್ನೆಲ್ಲ ಕಳೆನಾಶಕ ಹೊಡಿತಿರೋದು, ಭೂಮಿ ಬಾಂಬ್ ಹಾಕ್ದಂಗೆ ಕೊನೆಗೆ ಏನೇನು ಬೆಳೆ ಬೆಳೆಯಲ್ಲ ಅದರಲ್ಲಿ. ಅಂತ ಒಂದು ಭೂಮಿಯನ್ನ ನಾವು ನಮ್ಮ ಮುಂದಿನ ಪೀಳಿಗೆ ಕೊಟ್ಟಾದ್ರೆ ಅವ್ರು ನಮ್ಗೆ ಎಷ್ಟು ಶಾಪ ಆಗ್ತಾರೆ ಅನ್ನೋದ್ರ ಬಗ್ಗೆ ನೀವು ಖಂಡಿತ ಯೋಚನೆ ಮಾಡಬೇಕಾಗುತ್ತೆ ರೈತರು. ಅದು ಮಾಡಬಾರ್ದು, ಆದಷ್ಟು ನಾವು ಸಾವಯವದಲ್ಲೇ ಮಾಡಿ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚನಿ, ನಮ್ಮ ಆರೋಗ್ಯವನ್ನು ಹೆಚ್ಚನಿ, ನಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳನಿ. ನಂದು ಬಹಳ ಒಂದು ಸಂತೃಪ್ತಿಯಾದ ಒಂದು ಸಂಸಾರ ನಮ್ದು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆನಂದವಾಗಿದ್ದೀವಿ. ಆ ಒಂದು ಸಾವಯವ ಕೃಷಿ ನೀವು ಮಾಡಿದಷ್ಟು ನಿಮಗೆ ಬಹಳ ಆರೋಗ್ಯ ಬರ್ತೈತೆ, ನಿಮಗೆ ಸಂತೋಷ ಕೊನೆಗೆ ಸಿಗ್ತಾ ಹೋಗುತ್ತೆ, ಆದಾಯ ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ನಾನು ಇವಾಗ ಒಂದ್ಸತಿ ದೊಡ್ಡ ಭತ್ತ ಹಾಕಿ ಸುಮಾರು 20 ಕ್ವಿಂಟಲ್ ದೊಡ್ಡ ಭತ್ತ ಬೆಳೆದೀನಿ, ಮಳೆ ಆಶ್ಚರ್ಯದಲ್ಲೇ ಬೆಳೆದ ಒಂದ್ 2 ಸತಿ ನೀರು ಹಾಕಿಸಷ್ಟೇ. ಹಾಗಾಗಿ ನಮ್ಮ ಮನೆಗೆ ಏನ್ ಬೇಕು ಎಲ್ಲ ಬೆಳ್ಕೊಂಡ್ಬಿಡ್ತೀವಿ. ಆಮೇಲೆ ನಾವು ಎಣ್ಣೆಯನ್ನು ತರಕೋಲ್ಲ, ನಮ್ದು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀವಿ ಡೈಲಿ. ನಾವು ಪ್ರತಿನಿತ್ಯ ನಮ್ದೇ ಕೊಬ್ಬರಿ ಇರ್ತೈತೆ, ಖಾಲಿ ಹಾಕೊಳ್ಳಿ 25-30 ಕೆಜಿ ಕೊಬ್ಬರಿ ಎಣ್ಣೆ ಹಾಕಿಸ್ತೀವಿ, ಅದನ್ನೇ ಉಪಯೋಗಿಸ್ತೀವಿ. ನೀವು ಇಲ್ಲ ಕೊಬ್ಬರಿ ಇಲ್ದಾರು ನೀವು ಸೂರ್ಯಕಾಂತಿ ಮಾಡ್ಬೋದು, ಯಾವ್ದು ಒಟ್ಟಿನ ನೀವೇ ಸಂತಾಕ್ಷಿಬೇಕು, ಯಾಕಂದ್ರೆ ಎಲ್ಲದೂ ಕಲಬೆರಕೆ. ಹಂಗಾಗಿ ಆದಷ್ಟು ನೀವು ಸಾವಯವ ಕೃಷಿ ಬರಬೇಕು ಅಂತ ನನ್ನ ಒಂದು ಬಹಳಷ್ಟು ಒಂದು ಒತ್ತಾಯ ಮತ್ತು ಆಶಯ ಕೊಡದನ್ನು. ಒಳ್ಳೆದು ಸ್ವಾಮಿಯವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೂ ಸಾವಯವದಲ್ಲಿ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಸೋಮೇನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್.ಎಸ್. ಸ್ವಾಮಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿತ್ತು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಕರ್ನಾಟಕದ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಅಂದರೆ ಹಲವೆಡೆ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಗುಡುಗು ಸಹಿತ ಹಗುರದಿಂದ ಮಧ್ಯಮ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ಇರುವ ಹಾಗೂ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಇನ್ನು ಮುಂದಿನ 48 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ಧಾರಣೆ ಹೀಗಿದೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ನೆಲಗಡಲೆ ನಾಟಿ ಕ್ವಿಂಟಲ್ಗೆ ಕನಿಷ್ಠ 4,899 ಹಾಗೂ ಗರಿಷ್ಠ 6,480 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,929 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,339 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 3,256 ರೂಪಾಯಿ ಹಾಗೂ ಗರಿಷ್ಠ 3,551. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 3,659 ರೂಪಾಯಿಗಳು ಹಾಗೂ ಗರಿಷ್ಠ 6,840. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 53,879 ರೂಪಾಯಿಗಳು ಹಾಗೂ ಗರಿಷ್ಠ 59,821 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 56,779 ರೂಪಾಯಿಗಳಿತ್ತು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 7,000 ರೂಪಾಯಿ ಹಾಗೂ ಗರಿಷ್ಠ 9,000. ಏಲಕ್ಕಿ ಬಾಳೆ ಕನಿಷ್ಠ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿ ಹಾಗೂ ಗರಿಷ್ಠ 5,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು ಹಾಗೂ ಗರಿಷ್ಠ 2,200. ಉದ್ದಿನ ಬೇಳೆ ಕ್ವಿಂಟಲ್ಗೆ ಕನಿಷ್ಠ 9,400 ರೂಪಾಯಿಗಳು ಹಾಗೂ ಗರಿಷ್ಠ 9,700. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,100 ಹಾಗೂ ಗರಿಷ್ಠ 2,300. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,100 ಹಾಗೂ ಗರಿಷ್ಠ